ಸಹಕಾರವನ್ನು ಕೂಡಿದಂತಹ ಮಹಾಸಾಗರ. ಯೋಗಿಗೆ ಸಾಗರವನ್ನು ದಾಟುವ ಪ್ರಯತ್ನ ಮಾಡುವಂತಹ ಉತ್ಸಾಹ ಇದ್ದರೂ ಕೂಡ ಮಾಯ ಅದನ್ನು ಯಾವತ್ತೂ ಅಡೆತಡೆ ಮಾಡ್ತಾಳೆ. ಅವನು ಎಂತಹ ತೀವ್ರವಾದ ಮುಕ್ಷ ಆಗಿರಲಿ ಅವನಿಗೆ ಪರೀಕ್ಷೆಗಳನ್ನು ತಂದುಕೊಡ್ತಾಳೆ. ಕಡೆಗೆ ಅದು ಮಾಯೆಯ ಆಟ, ಇದು ಈ ಕಡೆಗೆ ಮುಮುಕ್ಷುವಿನ ಪ್ರಯತ್ನ. ಇದು ಯಾವತ್ತೂ ಘರ್ಷಣೆ ಇರೋದೇ. ನಾವೇ ತಿಳ್ಕೊಂಡಿವಿ, ಒಂದ್ಸಲ ಮೋಕ್ಷ ಇಚ್ಛಾ ಆಗ್ಕೂಡಲೇ ಈಶ್ವರ ನಮ್ಗೆಲ್ಲ ಅನುಕೂಲ ಮಾಡಿಬಿಡ್ತಾನೆ. ಇಲ್ಲ, ಈಶ್ವರ ಅನುಕೂಲ ಮಾಡ್ತಾನೆ, ಆದ್ರೆ ಮಾಯೆಯು ಈಕ್ವಲಿ ಏನ್ ಮಾಡ್ತಾಳೆ, ಪ್ರತಿಕೂಲಗಳನ್ನ ಮಾಡ್ತಾಳೆ. ಅದು ಮಾಯ. ಸೋ ಈ ಮಾಯೆ ರಾಗದ್ವೇಷಾದಿಗಳಿಂದ ಕೂಡಿದಂತಹ ಮಾಯೆಯ ಪ್ರಭಾವಕ್ಕೆ ಒಳಗಾದಂತಹ ಮಹಾ ಆರ್ಣವಂ ಸಮುದ್ರವನ್ನ ತೀರ್ತ್ವ ತನ್ನ ಕಪಿ ಸಹಚರರ ಮೂಲಕವಾಗಿ ಅದನ್ನು ದಾಟುತ್ತಾರೆ. ಯಾಕೆ ದಾಟುವ ಪ್ರಸಂಗ ಬಂತು? ಹಾಗೆ ದಾಟುವ ಪ್ರಸಂಗ ಯಾಕೆ ಬಂತು ರಾಮನಿಗೆ? ಯೋಗಿ ರಾಮ ಅಲ್ವೇ, ಅವನಿಗೆ ಯಾಕೆ ಅಂತ ಪ್ರಸಂಗ ಬಂತು? ಅವನು ಸದಾ ತನ್ನ ಶಾಂತಿ ದೂತಕವಾದಂತಹ ಸೀತೆಯೊಡನೆ ಜೀವನ ಮಾಡಿದರು. ಸೀತಾ ಇಸ್ ಅನ್ ಎಂಬಾಡಿಮೆಂಟ್ ಆಫ್ ಪೀಸ್. ಏನದು? ನಾವೆಲ್ಲರೂ ಕೂಡ ಮಿಶ್ರ ಗುಣಗಳಿಂದ ಕೂಡಿದ ಸೀತೆಯೊಡನೆ ಜೀವನ ಮಾಡ್ತಾ ಇರ್ತೀವಿ. ಏನು ಸ್ವಾಮಿ? ಸತ್ವ ರಜಸ್ಸು ತಮಸ್ಸುಗಳಿಂದ ಕೂಡಿದಂತಹ ಬುದ್ಧಿ, ಅದು ನಮ್ಮ ಸೀತಾ. ಶ್ರೀರಾಮಚಂದ್ರನ ಸೀತ ಹೇಗೆ ಅಂತಂದ್ರೆ ಶುದ್ಧ ಸತ್ವ ಪ್ರಧಾನ ಶಾಂತಿ ದ್ಯೋತಕವಾದಂತಹ ಸೀತ. ಹೀಗಾಗಿ ಅನುಭವಿಸುತ್ತಾನೆ ಕಾಡೇನು, ವನವಾಸ ಏನು, ಅರಮನೆ ಏನು, ಬಂಧುಗಳೇನು, ಪ್ರಾಣಿಗಳೇನು, ಅವನಿಗೆಲ್ಲವೂ ಒಂದೇ ಆಗುತ್ತೆ. ಅವನ ಅರಮನೆಯಷ್ಟು ಆನಂದವಾಗಿದ್ನೋ ಅಷ್ಟೇ ಆನಂದವಾಗಿ ಕಾಡಿನಲ್ಲಿ ಕುಗಿದ. ಏನ್ ನೋಡಿದೆ ಗೊತ್ತಾ, ಮೊದಲು ಇಲ್ಲೊಂದು ಬಾಗಿಲು ಓಪನಿಂಗ್ ಇತ್ತು, ಇಲ್ಲೊಂದು ಬಾಗಿಲು ಓಪನಿಂಗ್ ಇತ್ತು. ಟಾಲ್ಟಾಜ್ ಏನಾದ್ರು ತಗೊಂಡು ಹಚ್ಚಿ ಬಂದವಳೇನೋ ಅದು ಬಗ್ಗೆ ಹಿಂಗ್ ಬರ್ತಾ ಇತ್ತು. ಇಲ್ಲ ಇಲ್ಲ, ಎಂದೋ ಕ್ಲೋಸ್ ಆಗಿದೆ. ಶಾಂತಿ ಸಮಾಯುಕ್ತ ಯೋಗಿ ಆತ್ಮಾರಾಮ. ಶಾಂತಿ ಸಮಾಯುಕ್ತ ಅಂದ್ರೆ ಸೀತೆಯೊಡನೆ ಸಮಾಯುಕ್ತನಾಗಿ ಇದ್ದುಕೊಂಡು ಸದಾ ಸಂತುಷ್ಟನಾಗಿ ಇದ್ದುಕೊಂಡಂತಹ ಶ್ರೀರಾಮಚಂದ್ರ. ಆ ಸೀತೆಯನ್ನು ಅಪಹರಿಸಿಬಿಟ್ಟ ಯಾರು? ರಾಮ. ಮುಂಜು ಕೇಳ್ಕೋ, ಸೀತೆಯನ್ನ ಅಪಹರಿಸಿಬಿಟ್ಟ ರಾಮ. ಒಂದು ಫ್ಯಾಮಿಲಿ, ಒಂದು ಕುಟುಂಬವನ್ನ ಯಾವತ್ತಿಗೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು, ಅದು ಪಾಪ. ಒಂದು ಫ್ಯಾಮಿಲಿಯನ್ನ, ಒಂದು ದಾಂಪತ್ಯ ಜೀವನದಲ್ಲಿ ಇದ್ದಂತಹ ದಂಪತಿಗಳನ್ನ ಕಾಯ ವಾಚ ಮನಸ ಯಾವತ್ತಿಗೂ ಡಿಸ್ಟರ್ಬ್ ಮಾಡಬಾರ್ದು. ಆದ್ರೆ ಮಾಡಿಬಿಟ್ಟ, ಬರೀ ಒಂದು ಹೆಣ್ಣಿನ ಆಸೆ ಮಾತ್ರ ಆಗಿತ್ತು ಅಂದ್ರೆ ನಾವು ಮತ್ತೆ ಬೇರೆ ನಿರ್ಣಯ ತಗೋತಿದ್ವೇನೋ ಗೊತ್ತಿಲ್ಲ. ಆದ್ರೆ ಮಾ ಪಾಪ ಇದು, ಅವಳು ಗೃಹಸ್ಥಳು, ಅವಳು ಗೃಹಸ್ಥ ಜೀವನಕ್ಕೆ ಪ್ರತಿಜ್ಞೆ ಮಾಡಿ ಬಂದವಳು. ಅಗ್ನಿ ಸಾಕ್ಷಿಯಾಗಿ ಶ್ರೀರಾಮಚಂದ್ರನು ಅವಳ ಕೈಯನ್ನು ಹಿಡಿದವನು. ಇಂತಹ ರಾಮಚಂದ್ರ, ಶಾಂತಿ ಸಹಿತವಾದ ರಾಮಚಂದ್ರ, ಆ ಶಾಂತಿಯನ್ನು ಕಳ್ಕೊಂಡಿದ್ದರಿಂದಾಗಿ ಅವಳನ್ನು ಹುಡುಕಿಕೊಂಡು ಎಲ್ಲಿಗೆ ಬಂದಿದ್ದಾನೆ ಈಗ? ಕಾಡಿಗಲ್ಲ, ಅವಳನ್ನು ಹುಡುಕಿಕೊಂಡು ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ಸೇರಿದ್ದಾನೆ. ಥ್ಯಾಂಕ್ ಗಾಡ್ ಮಲಗುಂದ ಬಂದ. ಸೊ ಅಲ್ಲಿಗೆ ಬಂದ ಮೇಲೆ ಏನಾಯ್ತು? ಅಲ್ಲಿಗೆ ಬಂದ ಮೇಲೆ ರಾಗದ್ವೇಷಾದಿ ರಾಕ್ಷಸಾನ್ ಹತ್ವ, ಗೊತ್ತಾಯ್ತದ, ಕಾಮ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂತಹ ಈ ಹತ್ತು ತಲೆಗಳೇನಿವೆಯೋ, ಈ ಹತ್ತು ತಲೆಗಳಿಂದ ಕೂಡಿದಂತಹ ರಾವಣ ಅನ್ನುವ ರಾಕ್ಷಸನನ್ನ, ರಾವಣ ಅನ್ನುವ ರಾಕ್ಷಸನನ್ನ ನಾವು ಮಾಡಿಲ್ಲ, ಆರ್ಯಶಸ್ತ್ರವರು ಮಾಡಲಿಲ್ಲ, ಬ್ರಾಹ್ಮಣರು ಮಾಡಲಿಲ್ಲ, ನಾವ್ಯಾಕೆ ಮಾಡ್ಲಿಕ್ಕೆ ಹೋಗೋಣ? ಅವ ಬ್ರಾಹ್ಮಣನೇ ಅಲ್ವೇ, ಅದು ನಮ್ಗೆ ಗೊತ್ತಿಲ್ವೇ, ನಾವ್ಯಾಕೆ ಅವನು ರಾಕ್ಷಸ, ಅವ ಇರೋದೇ ರಾಕ್ಷಸ. ರಾಕ್ಷಸಿ ಗುಣಗಳಿಂದ ಕೂಡಿದ, ಹತ್ತು ತಲೆಗಳಿಂದ ಕೂಡಿದಂತ, ಹತ್ತು ತಲೆಗಳಂದ್ರೆ ಏನು? ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್, ಮತ್ತು ಅವು ಎಷ್ಟು ಮಲ್ಟಿಪಲ್ ಆಗಿದ್ವು ಅಂತಂದ್ರೆ ಒಂದು ಕಡೆದ್ರೆ ಇನ್ನೊಂದು ಒಂದು ಕೊಟ್ಬಿಡ್ತಿತ್ತು. ಕಾಮವು ಕಾಮದಿಂದ ನಶಿಸಲಾರದು, ರಾಗವು ರಾಗದಿಂದ ನಶಿಸಲಾರದು, ಕ್ರೋಧವು ಕ್ರೋಧದಿಂದ ನಾಶ ಮಾಡಲಿಕ್ಕಾಗೋದಿಲ್ಲ, ಅವುಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹೀಗೆ ಪೆಟ್ರೋಲ್ ಅನ್ನು ಪೆಟ್ರೋಲ್ ನಾಶ ಮಾಡುವುದಿಲ್ಲವೋ, ನಾಶ ಮಾಡಲಿಕ್ಕಾಗೋದಿಲ್ಲ. ಈಗ ಬೇಕಾಗೋದೇನು? ಅಥವಾ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ, ಆಮೇಲೆ ಏನಾಗ್ತದೆ? ಶಾಂತಿ ದ್ಯೋತಕವಾದಂತಹ ಸೀತ ಬಂದು ರಾಮನ ಜೊತೆ ಕುಡ್ಕೊಳ್ತಾರೆ. ಅವಾಗೇನಾಗ್ತದೆ? ಆತ್ಮಾರಾಮ ವಿರಾಜತಿ. ಪುಷ್ಪ ವಿಮಾನದ ಕರ್ಕೊಂಡು ಬಂದು ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿಕೊಂಡು ಆತ್ಮಾರಾಮನಾಗಿ ಮೇರಿತಾನೆ. ಒಂದು ಶ್ಲೋಕದಲ್ಲಿ ಪೂರ್ಣ ರಾಮಾಯಣ ಇದೇನು. ಇದು ಒಂದು, ಈ ರಾಗದ್ವೇಷಾದಿಗಳನ್ನು ರಾಕ್ಷಸರು ಅಂತ ಯಾಕೆ ಕರೆದಿದ್ದಾರೆ? ಅವನ್ನು ಏನ್ ಕರಿಬೇಕಾಗಿತ್ತು ಅಂದ್ರೆ ಭಯೋತ್ಪಾದಕರು ಅಂತ ಕರಿಬೇಕು. இவரே என் ராவணன் கடிமினா, ராவணன் கடிமினா அவன் அவன் பிரதர்ஷ இந்திரஜித்தா மக ராவணன் கும்பகர்ணா விபீஷணன் கும்பகர்ணன் சாமானியனே பின்லாடன் தங்கித்தான் சர்ச்சினொழகி மீட்டிங் மாதிரி அவங்க கேளுக்காது நம்பினே நோது நம்ம ஆதல நம்ம ஆசிரமம் நம்பிர ராகத்வேஷாத் ராட்சசாம் ஹத்வா விராஜதி. அதுக்கே அவனு ராட்சச அந்த ஹேளிட்டு ஆ மூலிகவாகி 51ನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 51. ಭಾಗ್ಯಾ ನಿತ್ಯ ಸುಖಾಸಕ್ತಿಂ ಹಿತ್ವಾತ್ಮ ಸುಖ ನಿರ್ವೃತಃ ಘಟಸ್ಥ ದೀಪವತ್ವಸ್ಥ ಸ್ವಾಂತರೇವ ಪ್ರಕಾಶತಿ ಸ್ವಾಂತರೇವ ಪ್ರಕಾಶತಿ. ಬಾಹ್ಯ ಅನಿತ್ಯ ಯಾರು ಇಲ್ಲ, ಹೋಯ್ತು ಹೋಯ್ತು, ಮತ್ ಬರ್ತದೆ ಬಂದ್ರೆ ಹೇಳ. ಬಾಹ್ಯ ಅನಿತ್ಯ ಸುಖ ಆಸಕ್ತಿ ಹಿತ್ವಾ ಕ್ಷಣಿಕವಾದ ವಿಷಯ ಸುಖದಲ್ಲಿಯ ರುಚಿಯನ್ನ ಬಿಟ್ಟುಕೊಟ್ಟು ಕಿತ್ವಾ ತ್ಯಾಗ ಮಾಡಿ, ಟು ಗಿವ್ ಅಪ್, ಗಿವಿಂಗ್ ಅಪ್ ಅವರ್ ಅಸೋಸಿಯೇಷನ್ ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳಲ್ಲಿ ನಮ್ಮ ಆಸಕ್ತಿಯನ್ನು, ನಮ್ಮ ರುಚಿಯನ್ನು, ನಮ್ಮ ಟೇಸ್ಟನ್ನು, ನಮ್ಮ ತಾದಾತ್ಮ್ಯ ಭಾವವನ್ನು ಈ ಸುಖದಲ್ಲಿ ಆಸಕ್ತಿ ಹೇಗಿರ್ತದೆ ಅಂತಂದ್ರೆ, ಕೆಲವು ಮೊಂಡು ದನಗಳು ಎತ್ತಿನ ಬಂಡಿ ಕಟ್ಟಿದ ಮೇಲೆ ಓಡುವುದೇ ಇಲ್ಲ, ಓಡುವುದಿಲ್ಲ ಇಷ್ಟ ಅಲ್ಲ, ಸರಿಯಾಗಿ ನಡೆಯೋದನೂ ಇಲ್ಲ, ಬೇಕಂತ ಒಂದೊಂದು ಅಜ್ಜ ಹಿಂಗೆ ಹಿಂಗೆ ಹಿಂಗೆ ಅವ್ನು ಕೋಲ್ ತೊಗೊಂಡು ಹೊಡೆದ್ರು ಅಷ್ಟೇ, ಬಾರ್ಕೋಲ್ ತೊಗೊಂಡು ಹೊಡೆದ್ರು ಅಷ್ಟೇ, ಓಡುದೇ ಇಲ್ಲ ಮುಂದೆ. ಆದ್ರೆ ಇವನು ಜಾಣ ರೈತ, ಭಾರಿ ಹುಷಾರು, ಅವನೇನ್ ಮಾಡ್ತಾನೆ, ಒಂದು ಹಸಿರು ಹುಲ್ಲನ ಪೆಂಡಿಯನ್ನ ಆ ದನದ ಎದುರಿಗೆ ಹಿಂಗೆ ತೂಗು ಹಾಕಿ ತೂಗು ಹಾಕಿ ಇಟ್ಕೊಳ್ಳಿ, ಅದೇನ್ ಮಾಡ್ತದ, ಓಹೋ ಇಲ್ಲಿ ಏನೋ ಇದೆ, ಅಚ್ಚಾ ಖಾನಾ ಹೈ ಅಂತ ಹಿಂಗ್ ನೋಡ್ತದೆ, ಅದ್ರ ಹತ್ರ ಹೋಗೋ ಪ್ರಯತ್ನ ಮಾಡ್ತದೆ. ಅಷ್ಟೊತ್ತಿಗೆ ಏನಾಗ್ತದೆ, ಬಂಡಿ ಒಂದು ಹೆಜ್ಜೆ ಮುಂದೆ ಹೋಗ್ತದೆ, ಅದ್ರ ಜೊತೆಗೆ ಆ ಕೋಲು ಕೂಡ ಏನಾಗ್ತದೆ ಮುಂದೆ, ಅದ್ರ ಜೊತೆಗೆ ಆ ಹುಲ್ಲು ಏನಾಗ್ತದೆ ಅದು ಕೂಡ ಮುಂದೆ ಹೋಗ್ತದೆ, ಮತ್ತೆ ಮುಂದೆ ಹೋಗ್ತಲ್ಲ, ಮತ್ತೆ ಹೋಗ್ತದೆ, ಮತ್ತೆ ಹೋಗ್ತದೆ, ಕೊನೆಗೆ ಓಡುತ್ತದೆ, ಮತ್ತೆ ಓಡ್ತಾನೆ ಇರ್ತದೆ. ಅದಕ್ಕೆ ಮಾತ್ರ ಆ ಪೆಂಡಿ ಹುಲ್ಲು ಸಿಗೋದಿಲ್ಲ. ದನ ಯಾರೂ ಅಲ್ಲ, ಅದೇ ನಾವೆಲ್ಲ ಪೆಂಡಿ ಹುಲ್ಲು ಬೆನ್ನತ್ತಿ ದನಗಳಿದ್ದಂಗೆ, ಅಲ್ಲಿ ಸುಖ ಆದ, ಇಲ್ಲಿ ಸುಖ ಆದ, ಇನ್ನೊಂದ್ರೆ ಸುಖ ಆದ, ಮತ್ತೊಂದ್ರೆ ಸುಖ ಆದ. ಈ ಪ್ರಾಬ್ಲಮ್ ಏನಿಲ್ಲ, ಈ ಪ್ರಪಂಚದಲ್ಲಿ ಇರೋದು, ಈ ಪ್ರಪಂಚವನ್ನು ಉಪಯೋಗಿಸಿಕೊಳ್ಳೋದು, ಈ ಪ್ರಪಂಚವನ್ನ ಒಂದು ದಾಳವನ್ನಾಗಿ ಮಾಡಿಕೊಳ್ಳೋದು, ಇದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆ ಅಂತಂದ್ರೆ, ಈ ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ನಮ್ಮನ್ನ ನಾವು ಮೋಹಗೊಳಿಸಿಕೊಳ್ಳುವುದಲ್ಲ, ಅದು ಪ್ರಾಬ್ಲಮ್ ಇರೋದು. ಕರ್ಮ ಆಸ್ ಸಚ್ ಇಸ್ ನಾಟ್ ಎ ಎನಿಮಿ ಟು ಎನಿಬಡಿ. ಕರ್ಮವು ಯಾರಿಗೂ ಕೂಡ ಅದು ಶತ್ರು ಅಲ್ಲ. ಕರ್ಮದ ಫಲಗಳು ಕೂಡ ನಮಗೆ ಯಾರಿಗೂ ಶತ್ರುಗಳಲ್ಲ. ಯಾಕೆ? ಆ ಫಲಗಳು ನಮ್ಮ ಇಚ್ಛೆಯಲ್ಲಿ ಇರೋದಿಲ್ಲ, ಹೇಗಿರ್ಬೇಕೋ ಹಾಗಿರ್ತವೆ. ಅವು ನಮ್ಮ ಶತ್ರುಗಳು ಹೇಗಾಗ್ತವೆ? ಯಾವ ಕರ್ಮದ ಯಾವ ಫಲವೇ ಇರಲಿ, ಅದು ಶತ್ರುವೂ ಅಲ್ಲ, ಅದು ಮಿತ್ರವೂ ಅಲ್ಲ, ಅದು ಇಷ್ಟವೂ ಅಲ್ಲ, ಅದು ಅನಿಷ್ಟವೂ ಅಲ್ಲ. ಕರ್ಮವು ಕೂಡ ಅಷ್ಟೇ, ಕರ್ಮ ಕರ್ಮ, ಜರುಗುವುದು ಜರುಗುತ್ತಿರ್ತದೆ, ಮಾಡುವುದು ಮಾಡುತ್ತಿರ್ತೇವೆ ಅಷ್ಟೇ. ಅದು ಎಂದು ನಮಗೆ ನೋವು ಕೊಟ್ಟಿಲ್ಲ. ನೋವು ಕೊಟ್ಟದ್ದು ಏನು ಅಂತಂದ್ರೆ, ಕರ್ಮವು ಜರುಗಿದ ಮೇಲೆ ಕರ್ಮಕ್ಕೆ ಒಂದು ಫಲ ಇರುತ್ತೆ. ಆ ಫಲದಲ್ಲಿ ಆ ಫಲವೂ ನಮಗೆ ನೋವು ಕೊಡೋದಿಲ್ಲ. ಒಂದು ವೇಳೆ ಫಲವನ್ನ ಆಸ್ ರಿಸಲ್ಟ್ ಈಸ್ ಸೋ ಯು ಆಕ್ಸೆಪ್ಟ್, ಆ ಆಕ್ಸೆಪ್ಟೆನ್ಸ್ ಅದಲ್ಲ, ಅದು ಭಾರಿ ಕ್ಲಿಯರ್ ಇರಬೇಕು, ಸ್ಪಷ್ಟ ಇರಬೇಕು. ಐ ಹ್ಯಾವ್ ನೋ ಚಾಯ್ಸ್ ಫಾರ್ ದಿಸ್, ಲೆಟ್ ಮೀ ಆಕ್ಸೆಪ್ಟ್ ಇಟ್ ಗ್ರೇಸ್ಫುಲ್ ವಿತ್ ಎ ಬಿಗ್ 1.5 mile ಸ್ಮೈಲ್. ಯಾವುದೇ ರಿಸಲ್ಟ್ ಬರುತ್ತೆ. ಚಿನ್ಮಯಾನಂದ ಉವಾಚ, ಯುವರ್ ಸ್ಮೈಲ್ ಶುಡ್ ಬಿ 1.5 mile. ನಾವು ಮೊದಲು ಗೊತ್ತಾಗ್ತಿದ್ದಲ್ಲ, ಒಂದು ದಿವಸ ಡೈಲಾಗ್ ನಾವು ಹೇಳ್ಬೇಕಾದ್ರೆ ಈ ಕೈ ಮಾಡುದು 1.5 mile. ಅವಾಗ ಇನ್ನು ಮೈಲ್ ಇತ್ತು, ಹಂಗೆ ಏನ್ ಮಾಡೋಗಿದ್ದೀವಿ ನಾವು? ಒಂದು ರಿಸಲ್ಟ್ ಆಯ್ತು ಅಂದ್ರೆ ಏನ್ ಮಾಡೋಗಿದ್ದೀವಿ? ಯು ಕ್ಯಾನಾಟ್ ಚೇಂಜ್ ಇಟ್. ಯಾಕೆ ಅದನ್ನ ಬಲದ ಬದಲಿಸ್ಬೇಕು ಅಂದ್ರೆ ದಿ ಕೋರ್ಸ್ ಆಫ್ ಆಕ್ಷನ್ ಚೇಂಜ್ ಮಾಡ್ಬೇಕು. ಕೋರ್ಸ್ ಆಫ್ ಆಕ್ಷನ್ ಇಸ್ ಪಾಸ್ಟ್ ಆರ್ ಸ್ಟಿಲ್ ಯೆಟ್ ಟು ಬಿ ಡನ್, ಡನ್ ಆಲ್ರೆಡಿ. ಕೋರ್ಸ್ ಆಫ್ ಆಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಏನ್ ಮಾಡ್ಬೇಕಂತೀರಾ? ಆಕ್ಸೆಪ್ಟ್ ಅಷ್ಟೇ, ಸ್ವೀಕಾರ ಮಾಡು. ನಾವು ಸ್ವೀಕಾರ ಮಾಡುದು ಅವಾಗಿದೆ, ಕರ್ಮವೇ ನಮಗೆ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ. ವಾಸ್ತವವಾಗಿ ಕರ್ಮ ಯಾರಿಗೂ ಪ್ರಾಬ್ಲಮ್ ಕೊಟ್ಟಿದೆ. ಅದಕ್ಕೆ ಚಾಲೆಂಜ್ ಆಗಿ ನಾವು ಪ್ರಶ್ನಿಸ್ಕೊಂಡು ನೋಡೋಣಂತೆ, ನಮಗೆ ಕರ್ಮ ಭಾರವಾಗಿದೆಯೋ, ಕರ್ಮದಿಂದ ಉಂಟಾದ ನೋವುಗಳು ಭಾರವಾಗಿದೆಯೋ? ಮತ್ತೆ ಪ್ರಶ್ನೆ ಕೇಳ್ಕೊಂಡಂತೆ, ನಮಗೆ ನೋವುಗಳು ಬೇಡವೋ ಏನು ಕರ್ಮ ಬೇಡವೋ? ನೋವುಗಳು ಬೇಡ. ಇರಂತ ಕರ್ಮ ಇದ್ರೂ ಪರವಾಗಿಲ್ಲ ಅಂತ ಆಯ್ತಲ್ಲ. ಲೆಟ್ ದಿ ಆಕ್ಷನ್ ಬಿ, ಇಫ್ ನಾಟ್ ಎ ಬಿ, ಇಫ್ ನಾಟ್ ಬಿ ಸಿ, ಸಿ ಇಫ್ ನಾಟ್ ಸಿ ಡಿ, ಲೆಟ್ ದ ಆಕ್ಷನ್ ಬಿ, ಆಕ್ಷನ್ ಬಿ. ರಾಹುಲ್ ಸೋನಿಯಾ ಇಬ್ಬರನ್ನು ಬದುಕಿಸ್ಲಿಕ್ಕೆ ಬಿ ಪ್ಲಾನ್ ರೆಡಿ ಇಟ್ಟಿದ್ದು. ಅದಕ್ಕೆ ಆಕ್ಷನ್ ಬಿ, ಎ ಬಿ ಸಿ ಡಿ, ಎಷ್ಟು ಎಷ್ಟು ಬೇಕಾದ ಆಕ್ಷನ್ಸ್ ಇರಲಪ್ಪ. ನಮಗೆ ಕರ್ಮಗಳು ನೋವನ್ನು ಕೊಟ್ಟೇ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಬಡತನದ ಕರ್ಮವೇ ಆಗಲಿ, ಶ್ರೀಮಂತಿಕೆ ಕರ್ಮವಾಗಲಿ, ರಾಜನ ಕರ್ಮವೇ ಆಗಲಿ, ಪ್ರಜೆಗಳ ಕರ್ಮವೇ ಆಗಲಿ, ನಮ್ಮ ನೋವು ಕೊಟ್ಟದ್ದು ಅಲ್ಲಿರುವಂತಹ ಆ ಪರಿಣಾಮಗಳು. ಆ ಪರಿಣಾಮಗಳು ಕೂಡ ನೋವು ಕೊಟ್ಟಿಲ್ಲ. ಅನ್ಲೆಸ್ ಯು ಗೆಟ್ ಐಡೆಂಟಿಫೈಡ್ ವಿತ್ ದಟ್, ಇಫ್ ಯು ಡೆಲ್ಯೂಡ್ ಇಟ್ ದಟ್, ಆ ಡೆಲ್ಯೂಷನ್ ಏನಿದೆಯಲ್ಲ ಅದು ನಮಗೆ ನೋವು ಕೊಟ್ಟಿದೆ ಅಷ್ಟೇ. ಏನ್ ಮಾಡೋಣ? ಕರ್ಮ ಬಿಡೋ ಅವಶ್ಯಕತೆ ಇಲ್ಲ, ರಿಸಲ್ಟ್ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡೋಣ? ಅವುಗಳಲ್ಲಿಯ ಮೋಹವನ್ನು ಬಿಟ್ಕೊಡ್ಬೇಕು. ಮೊದಲನೇ ಸ್ಟೆಪ್ ಏನು? ಏನ್ ಲಭ್ಯವಾಗ್ತದೋ ಅದನ್ನ ಬದಲಿಸಲಿಕ್ಕೆ ಆಗೋದಿಲ್ಲ, ಅದನ್ನ ಸ್ವೀಕರಿಸ. ಎರಡನೇದು ಸ್ಟ್ರಾಟಜಿ ಟು ರಿಯಾಕ್ಟ್ ಆಗದೆ ಸ್ವೀಕರಿಸು, ಮತ್ತೆ ನೀನು ಅದನ್ನು ರಿಯಾಕ್ಟ್ ಮಾಡಬೇಡ. ಮೂರನೇದು ತೃಪ್ತ ಭಾವ, ಶಾಂತಿ ನಿನ್ನ ಪ್ರಾಪ್ತಿ. ಸೊ ಈ ಮಾತನ್ನ ಇಲ್ಲಿ ನಾವು ಜೋಡಿಸ್ಕೋಬೇಕಿದೆ. ಯಾವುದು ಎಲ್ಲಿ ಸುಖ ಆಸಕ್ತಿ ಬಾಹ್ಯ ಅನಿತ್ಯ ಸುಖ ಆಸಕ್ತಿ ಹಿತ್ವ, ಅವುಗಳನ್ನ ಬಿಟ್ಟುಕೊಟ್ಟು ಮುಂದೇನ್ ಮಾಡ್ಬೇಕು? ಆತ್ಮ ಸುಖ ನಿರ್ವೃತ. ಆತ್ಮ ಸುಖ, ಇಂದ್ರಿಯ ಸುಖ ಬೇಡ, ಆತ್ಮ ಸುಖ. ಇಂದ್ರಿಯಾರಾಮ ಆತ್ಮಾರಾಮ, ಇಬ್ರು ರಾಮ, ಇಬ್ಬರಿಗೂ ಧಾತು ಯಾವುದು? ರಮ್ ರಮ್ ರಮ್ ಧಾತು. ಆ ರಮ್ ಧಾತು ತಗೊಂಡು ಅವನು ರಮತೀತಿ ರಾಮ, ಇವನು ಇಂದ್ರಿಯಗಳಲ್ಲಿ ರಮಣ ಮಾಡ್ತಾನೆ, ಅದರಿಂದ ಇವನು ಇಂದ್ರಿಯ ರಾಮ. ಅವನು ಆತ್ಮನಲ್ಲಿ ರಮಣ ಮಾಡ್ತಾನೆ, ಅದರಿಂದ ಅವನು ಆತ್ಮ. ಯಾವಾಗ ನೀನು ಆತ್ಮ ರಾಮನಾಗಿಬಿಡ್ತೀಯ, ನಿರ್ವೃತ ಹೇಗಿರ್ತದೆ ಅದು? ಘಟಸ್ಥ ದೀಪವತ್ ಸ್ವಸ್ಥ, ಘಟಸ್ಥ ದೀಪವತ್ ಸ್ವಸ್ಥ. ದೀಪವತ್ ಸ್ವಸ್ಥ ಸ್ಥ ನಿಮ್ಮಲ್ಲಿ ಹೆಂಗಿದೆ? ಸಂಸ್ಕೃತ ಇದೆ ನಿಮ್ಮ ಹತ್ರ? ದೀಪವತ್ ಸ್ವ ಇದ ಸಕಾರ ಹಾಸುಡರ್ ಸಹ ಕೊಡರ್ ಸ್ವಸ್ಥ ದೀಪವತ್ ಸ್ವಸ್ಥ. ಏನ್ ತೂ ಇಲ್ಲೇ ಇಲ್ಲ, ತೂ ಯಾಕೆ ಬರ್ತದೆ ಅಲ್ಲಿ? ಸ್ವ ಮಾಡ್ಕೋಬೇಡ್ರಿ, ಸ್ವ ಮಾಡ್ಕೊಡ್ರಿ, ಸ್ವಸ್ಥ ಟಕಾರ ತೆಗೆದು ಬಿಡ್ರಿ, ಮ್ಯಾಲೆ ಸರಿ. ಘಟಸ್ಥ ದೀಪವತ್ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ, ತಾನು ತನ್ನಲ್ಲಿ ತನ್ನಂತೆಯೇ ತಾನು ಮಾತ್ರವಾಗಿ ಪ್ರಕಾಶಿಸುತ್ತಾನೆ. ಯಾರಿಗೆ? ತನಗೇನೆ. ಅದಕ್ಕೆ ತಾನು ತನ್ನಂತೆ ಪ್ರಕಾಶಿಸುತ್ತ. ಇನ್ನೊಂದು ಆವುದರ ಅವಲಂಬನೆ ಇಲ್ಲದೆ, ಅದಕ್ಕೆ ಆತ್ಮ ಪರತ ಪ್ರಮಾಣ ಸಿದ್ಧ ಅಲ್ಲ, ಅದು ಸ್ವತಃ ಪ್ರಮಾಣ ಸಿದ್ಧ. ನಾನು ಇದ್ದೇನೆ ಅನ್ನುವುದನ್ನು ನನಗೆ ಯಾರು ರೆಕಮೆಂಡ್ ಮಾಡಬೇಕು? ಸಿಂಪಲ್, ನಾವು ಸಿಂಪಲ್ ಅನಾಲಿಸಿಸ್. ನಾನು ಇದ್ದೇನೆ ಅನ್ನುವುದನ್ನು ಯಾರು ರೆಕಮೆಂಡ್ ಮಾಡಬೇಕು? ನಾನು ಇಂಜಿನಿಯರ್ ಆಗಿದ್ದೇನೆ, ಯೂನಿವರ್ಸಿಟಿಯವರು ರೆಕಮೆಂಡ್ ಮಾಡ್ತಾರೆ. ನಾನು ಗೃಹಸ್ಥನಾಗಿದ್ದೇನೆ, ಗೃಹಿಣಿ ರೆಕಮೆಂಡ್ ಮಾಡ್ತಾರೆ. ನಾನು ಪಿತ ಆಗಿದ್ದೇನೆ, ಮಕ್ಕಳು ಹುಡುಕಿ ಮಾಡ್ತಾರೆ. ನಾನಿದ್ದೀನಿ ಅನ್ನೋದನ್ನು ಇದಕ್ಕಂತಾರೆ ಸ್ವತಃ ಪ್ರಮಾಣ. ಮತ್ತೆ ಆವಾಗೆಲ್ಲ ಆಗಿದ್ದಲ್ಲ, ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಪತಿ ಪತ್ನಿ ಪರತ ಪ್ರಮಾಣ. ಅವ್ರು ಬಂದು ಕೋರ್ಟ್ನ ಕೇಳ್ಬೇಕು, ಅವ್ರು ಯಾವಾಗ ಬರ್ತಾರೆ ಅಂತಂದ್ರೆ, ನಾ ಆಸ್ತಿ ಯಾವಾಗ ಹಂಚಲಿಕ್ಕೆ ರೆಡಿ ಆಗ್ತಾನೆ ಅವ್ರು ಬರ್ತಾರೆ. ಇದು ನಮಗೂ ಸೇರಿದ್ದು, ಇದು ನಮಗೂ ಸೇರಿದ್ದು, ಇದು ನಮಗೂ ಸೇರಿದ್ದು, ಎಲ್ಲರೂ ಬಂದು ಕ್ಲೇಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಸಿದ್ಧ ಮಾಡಿ ತೋರಿಸ್ತಾರೆ, ಈ ಉಪಾಧಿ ನಮಗೆ ಸೇರಿದ್ದು, ಈ ಉಪಾಧಿ ನಮಗೆ ಸೇರಿದ್ದು. ಆದರೆ ನಾನು ಆತ್ಮನೇ ಅನ್ನೋದು ಯಾರಿಗೆ ಸೇರಿದ್ದು? ನಾನು ಆತ್ಮನೇ ಅನ್ನೋದು ನನಗೆ ಮಾತ್ರ ಸೇರಿದ್ದು. ಎಷ್ಟು ಮಡಿ ಅದ ನೋಡ್ರಿ, ಯಾರ ಅಂಟು ಇಲ್ಲ, ಯಾರ ಸ್ಪರ್ಶವೂ ಇಲ್ಲ, ತಾನು ತಾನು ಆನಂದವಾಗಿ ಮೆರಿತಾ ಇರ್ತದೆ. ಸ್ವಾಂತರೀವ ಪ್ರಕಾಶತೆ, ತನ್ನಲ್ಲಿಯೇ ತಾನು ಆನಂದಿಸ್ತಾ ಇರ್ತಾನೆ, ತನ್ನಲ್ಲಿಯೇ ತಾನು ಬೆಳಗ್ತಾ ಇರ್ತಾನೆ, ಮಹಾಪ್ರಕಾಶದಂತೆ ಬೆಳಗ್ತಾ ಇರ್ತಾನೆ. ಅಂತಹ ಆತ್ಮನೇ ನಾನಾಗಿದ್ದೇನೆ. ಉಪಾಧಿಷ್ಠೋಪಿ ತದ್ಧರ್ಮೈಹಿ ಅಲಿಪ್ತೋ ವ್ಯೋಮವನ್ಮುನಿ ಸರ್ವವಿತ್ಮೂಢವತ್ತಿಷ್ಠೇ ಅಸಕ್ತೋ ವಾಯುವಚ್ಚರೇತ್. ಉಪಾಧಿಷ್ಠ ಕೋಪಿತರ್ಮೈ ಅಲಿಪ್ತ ವ್ಯೋಮವನ್ಮುನಿ ಸರ್ವಿನ್ಮೂಢವತ್ತಿಷ್ಠೇತ ಅಸಕ್ತೋ ವಾಯುವಚ್ಚರೇತ್. ಮುನಿಗಿ ಉಪಾಧಿಷ್ಠ ಅಪಿ, ಮುನಿಗಿ ಜ್ಞಾನಿ, ಜ್ಞಾನಿ ಮನನಶೀಲವಾನ್ ಮುನಿಗಿ, ಮನನಾತ್ಮಕವಾದಂತಹ ಅಲ್ಲ, ಮನನಶೀಲನಾದಂತಹ, ಮನನ ಮಾಡುವ ಧರ್ಮವನ್ನ ಹೊಂದಿದಂತಹ, ಅವನ ಧರ್ಮ ಮನನ ಮಾಡೋದೇ ಅವನ ಧರ್ಮ, ಅದು ಅವನ ಸಹಜತೆ. ಯಾಕೆ ಏನು ಹೇಗಿದೆ ಇದು, ಹೀಗೆ ಹಾಕಿದೆ ಇದು, ಹೀಗೆ ಹಾಕಿರಬಾರ್ದಾಗಿತ್ತು, ಆ ರೀತಿ ಹಾಕಿದೆ, ಸದಾ ಮನನ ಮಾಡ್ತಾ ಇರೋದೇ ಅವನ ಅವನ ಸ್ವಭಾವ. ಅವನಿಗೆ ಮುನಿ ಅಂತ ಕರೀತ. ಸೊ ಮುನಿಗಿ ಉಪಾಧಿಷ್ಠ ಅಪಿ, ಉಪಾಧಿಷ್ಠ ಅಂದ್ರೆ ಉಪಾಧಿಗಳ ಜೊತೆ ಅವನು ಇದ್ದಿದ್ದಾಗಿಯೂ ಕೂಡ, ಉಪಾಧಿಗಳ ಜೊತೆ ಇದ್ದಾನೆ ಅವನು, ಉಪಾಧಿಗಳ ಜೊತೆ ಇದ್ದಾನೆ. ಉಪಾಧಿಷ್ಠ ಅಪಿ, ಮುಂದೆ ನೋಡಿ ಎಷ್ಟು ಸುಂದರವಾಗಿದೆ, ಧರ್ಮೈಗಿ ಅಲಿಪ್ತ, ತದ್ಧರ್ಮೈಗಿ ಅಲಿಪ್ತ, ಯದ್ಧರ್ಮೈಗಿ ಉಪಾಧಿ ಧರ್ಮೈಗಿ ಅಲಿಪ್ತ. ವ್ಯೋಮವತ್ ಆಕಾಶದಂತೆ, ಆಕಾಶ ಎಲ್ಲಿದೆ, ಎಲ್ಲ ಉಪಾಧಿಗಳ ಜೊತೆಯೂ ಇದೆ, ಹೂವಿನ ತೋಟದಲ್ಲಿದೆ, ಅಡಿಕೆ ತೋಟದಲ್ಲಿದೆ, ಬಾಳೆ ತೋಟದಲ್ಲಿದೆ, ಕೆಸರಿನಲ್ಲಿದೆ, ಹೌದು ಗಂಗಾ ನದಿಯ ತಟದಲ್ಲಿ ಇದೆ, ಗಂಗಾ ನದಿಯ ಮೇಲೆ ಇದೆ, ಪರ್ವತದ ತುದಿಗಿದೆ, ಪರ್ವತ ಆಳದಲ್ಲಿದೆ, ಕೊಳ್ಳದಲ್ಲಿದೆ, ಎಲ್ಲಿಲ್ಲ, ಎಲ್ಲೆಲ್ಲಿಯೂ ಆಕಾಶವು ತುಂಬಿಕೊಂಡಿದೆ. ಆದರೆ ಯಾವ ಯಾವ ಉಪಾಧಿಗಳ ಜೊತೆ ಇದ್ದರೂ ಕೂಡ ಆ ಉಪಾಧಿಗಳ ಯಾವ ಧರ್ಮವೂ ಆಕಾಶಕ್ಕೆ ಅಂಟಿಕೊಂಡಿಲ್ಲ. ದಿಸ್ ದ ಬ್ಯೂಟಿ ಆಫ್ ದಿಸ್ ಆತ್ಮಬೋಧ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಆ ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಒಂದು ದೃಷ್ಟಾಂತ, ಆಪ್ಟ್ ಎಕ್ಸಾಕ್ಟ್ಲಿ ದ್ರಾಷ್ಟಾಂತ ಅನ್ನುವುದು ಆ ಶ್ಲೋಕದ ವಿಷಯವಾಗಿದ್ದರೆ ಆ ದ್ರಾಷ್ಟಾಂತವನ್ನು ಸಿದ್ಧ ಮಾಡಲಿಕ್ಕಾಗಿ ನಮ್ಮ ಅನುಭವದ ಒಂದು ದೃಷ್ಟಾಂತ. ಉದಾಹರಣೆಗೆ ಇದು 20-40 ಹಾಲ್ ಇದೆ ಅಂತ ಇಟ್ಕೊಂಡ, ಇದು 10 ಎತ್ತರ ಇದೆ, 20 feet ಅಗಲ ಇದೆ, 40 feet ಉದ್ದ ಇದೆ, ಓಕೆ 20-40 ಹಾಲ್ ಇದೆ. ಈ 20-40 ಹಾಲಿನ ಗುಣಧರ್ಮ ಏನು ಅಂದ್ರೆ ಇದು 20 ಅಗಲ, 40 ಉದ್ದ, 10 ಎತ್ತರ, ಇದು ಇದ್ರ ಗುಣ. ಈಗ ಆಕಾಶ ಇದೆಯೋ ಇಲ್ಲೋ, ಈ ಆಕಾಶ 20 ಉದ್ದ ಇದೆಯಾ, 40 ಉದ್ದ ಇದೆಯಾ, 10 ಎತ್ತರ ಇದೆಯಾ? ಹಾಗಾದ್ರೆ ಈ ಎತ್ತರ, ಈ ಅಗಲ, ಈ ಉದ್ದ, ಇದು ಆಕಾಶದ ಧರ್ಮವೋ ಏನು, ಈ ಗೋಡೆಗಳ ಈ ಕೋಣೆಯ ಧರ್ಮವೋ? ಕೋಣೆಯ ಧರ್ಮ ಕೋಣೆಗೆ ಬಿಟ್ಬಿಡಿ, ಅವ ಆಕಾಶ ಏನಾಯ್ತು, ಆಕಾಶ ಮಾತ್ರ ಉಳಿದ್ಬಿಡ್ತು. ನ ಲಿಪ್ಯತೆ ತದ್ಧರ್ಮೈಹಿ ನ ಲಿಪ್ಯತೆ ಕಥಂ ವ್ಯೋಮವತ್, ಹೇಗಪ್ಪ ಅಂದ್ರೆ ಆಕಾಶದಂತೆ. ಈಗ ಇದು ದೃಷ್ಟಾಂತ ಬಿಡ್ರಿ, ಈ ಕಡೆ ಬರೋಣ. ಸರ್ವವಿತ್ ಮೂಢವತ್ತಿಷ್ಟೇದ, ಎಲ್ಲೆಲ್ಲಿಯೂ ಕೂಡ ತುಂಬಿಕೊಂಡು ಈ ಆತ್ಮನು ಇದ್ದಾಗಿ ಕೂಡ ಹೇಗಿದ್ದಾನೆ ಅಂದ್ರೆ ಮೂಢವತ್ತಿಷ್ಟೇ ವಾಯುವತ್ ಅಸಕ್ತ ಚರೇತ, ವಾಯುವತ್ ಅಸಕ್ತ, ಎಲ್ಲೆಲ್ಲೂ ಇದ್ದಾನೆ, ಆದ್ರೆ ಗಾಳಿಯಂತೆ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಅದು ಸುಂದರವಾಗಿದೆ. ಇದು ಹೂವಿನ ತೋಟ, ಯಾವುದು ಹೂವಿನ ಹಡಗಲಿ, ಹೂವಿನ ಹಡಗಲಿ ಅಂತ ಯಾಕೆ ಕರೀತಾರೆ ಗೊತ್ತದೇನು, ಅದೆಲ್ಲ ಮಲ್ಲಿಗೆ ಹೂವಿನ ಪದಗಳು, ಅದು ದುಂಡು ಮಲ್ಲಿಗೆ, ಮೊಗ್ಗು ಮೊಗ್ರ ಅಂತ ಕರೀತಾರೆ, ಮೊಗ್ರನೇನು ಮೈಸೂರು ಮೊಗಲ ಏಕಷ್ಟು ಗೆದ ಸುಮ್ಮನೆ ನೀವು ಬಸ್ನ ಹೋಗ್ರೆ ಹಾ ಅನ್ಬೇಕು ನೀವು ಅಷ್ಟು ವಾಸನೆ ಬರ್ತದೆ ಅಲ್ಲಿ ಗಾಳಿ ಅದನ್ನೂ ಇಲ್ಲ ಅದನ್ನೂ ಇಲ್ಲ ಆ ಗಾಳಿ ಏನ್ ಮಾಡ್ತದೆ ಮುಂದೆ ಸ್ಲಮ್ ಏರಿಯಾ ಅಲ್ಲಿ ಲಂಬಾಣಿ ತಾಂಡ ಅದ ಅದ್ರ ಮುಂದಿನ ತಾಂಡ ಇರೋದು ಲಂಬಾಣಿ ತಾಂಡ ಫುಲ್ಲು ಸ್ಲಮ್ ಈಗ ವಾಯುವಿಗೆ ಈ ಹೂವಿನ ವಾಸನೆ ಅಂಟಿಕೊಂಡಿತ್ತು ಅಂತಂದ್ರೆ ನಿಮಗೆ ಆ ಸ್ಲಮ್ಮಿಗೆ ಹೋದ್ರೂ ಕೂಡ ಯಾವ ವಾಸನೆ ಬರಬೇಕಾಗಿತ್ತು ಆದ್ರೆ ಬರ್ತದೆ ನೋಡ್ರಿ ಇಲ್ಲ ಮತ್ತೆ ಅದು ಏನ್ ಮಾಡ್ತದೆ ಹಾಗಾದ್ರೆ ವಾಯು ಸುಮ್ಮನೆ ಚದಸ್ತದ ಮಲ್ಲಿಗೆ ಹೂವಿನ ಹೊಲಕ್ಕೂ ಆಶೀರ್ವಾದ ಮಾಡ್ತದೆ ಲಮ್ಮಾಣಿ ತಾಂಡಕ್ಕೂ ಆಶೀರ್ವಾದ ಮಾಡ್ತದೆ ಸ್ಲಮ್ಮಿಗೂ ಆಶೀರ್ವಾದ ಮಾಡ್ತದೆ ಕೊಚ್ಚೆಗೂ ಆಶೀರ್ವಾದ ಮಾಡ್ತದೆ ಆದ್ರೆ ತನಗೆ ಯಾರನ್ನು ಅಂಟಿಸಿಕೊಳ್ಳಬೇಕು ಅಷ್ಟೇ ಅಂದವರು ನನ್ನವರೇ ಬೈದವರು ನನ್ನವರೇ ಹಗಲಿದವರು ನನ್ನವರೇ ನನ್ನವರಲ್ಲದೆ ಇದ್ದವರು ಯಾರೂ ಇಲ್ಲ ಅಂತ ಮದವೇರಿದ ಆನೆ ಎಲ್ಲ ನಾಯಿಗಳು ವಾ ವಾ ವಾ ವಾ ಓಣಿ ಅನ್ನೋದು 10 ನಾಯಿಗಳು 20 ನಾಯಿಗಳು ಕೂಗಾಡು ಶುರು ಮಾಡ್ತವೆ ಆನೆ ಏನು ಮಾಡ್ತದೆ ಊಡೋಗ್ತದ ರಿಯಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಸೀನ್ ಟು ಸೀ ನಿಮ್ಗೆ ಈ ಅನುಭವ ಆಗಿದೆಯಲ್ಲೋ ಗೊತ್ತಿಲ್ಲ ನನಗೆ ಆಗಿದೆ ಅನುಭವ ಈ 3 ಸಾವಿರ ಕೊಡಿದ್ರೆ ಒಂದು ಆನೆ ಇತ್ತು ಮುಂಚೆ ಈಗಿಲ್ಲ ದೊಡ್ಡ ಆನೆ ಇತ್ತು ಆ ದೊಡ್ಡ ಸ್ವಾಮಿಗಳಿದ್ದಾಗ ಬಹಳ ಪ್ರೀತಿಯನ್ನು ಸಾಕಿತ್ತು ಆನೆ ಆನೆ ಆವಾಗಿವಾಗ ಒಂದೊಂದು ಏರಿಯಾಗೆ ಬರ್ತಿತ್ತು ಒಂದು ಸಲ ಆದ್ರೂ ಬೆಳಿಗ್ಗೆ ಒಂದು ಸಲ ರಾಧಾಕೃಷ್ಣ ಗಡಿಗೆ ಒಂದು ಸಲ ಸ್ಟೇಷನ್ ರೋಡಿಗೆ ಹಿಂಗೆ ಬರ್ತಿತ್ತು ಯಾವಾಗೋ ಒಂದು ಸಲ ಈ ಫೋರ್ಟ್ನೊಳಗೆ ಏನು ಅಗ್ರಹಾರದೊಳಗೂ ಬರ್ತಿತ್ತು ನಾವು ಅಗ್ರಹಾರದೋಗಿದ್ವಿ ಅಗ್ರಹಾರದ ಬಂದ್ರೆ ಇಲ್ಲಿ ಅಗ್ರಹಾರದೊಳಗೆ ಆನೆ ಆನೆಗಿಂತ ನಾಯಿಗಳ ಸಂಖ್ಯೆನ ಜಾಸ್ತಿ ಖಾಲಿ ಪುಕ್ಕಟ ನಾಯಿಗಳು ಯಾವಾಗ ಹಗಲಿಲ್ಲ ರಾತ್ರಿಲ್ಲ ಇವರೂ ನೋಡುವು ಉಗಾಡ್ತಾವ ನನಗೆ ಒಂದೇ ಸಂಖ್ಯೆ ಅಲ್ಲಿ ಅಲ್ಲಿ ಗೇಟ್ ಹತ್ರ ಅವ್ರ ಕೆಲಸಗಾರಿದ್ದ ಏನಪ್ಪ ಗೊತ್ತಾಯ್ತಲ್ಲ ಅದು ಗೇಟ್ ಹತ್ರ ಕೆಲಸಗಾರಿದ್ದ ಏನ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಶಬ್ದ ಆಗ್ತದೆ ನೀವು ಇಲ್ಲಿ ಕೂತ್ಕೊಂಡು ಆ ಕೋರ್ಟ್ನೊಳಗೆ ಅಗ್ರಹಾರದೊಳಗೆ ಎರಡೂ ಕಡೆಗೂ ನಾಯಿಗಳು ಅದು ಬಂತದಳು ದಂಡ ಗಂಟೆ ಬರ್ಕೊಂಡ್ಬಿಡೆ ಇದು ಎಲ್ಲ ಆನೆ ಏನು ಮಾಡ್ತದೆ ನಾನು ನಮ್ಮ ತಮ್ಮ ಇಬ್ಬರು ಮನೆ ಬಿಟ್ಟು ಹೊರಗೆ ಓಡಿ ಬಂದು ಈ ನೋಡು ನಿಂದರು ಇವು ನಾಯಿಗಳು ಆನೆ ಪ್ರಸ್ತಾವ ಏನು ಗೊತ್ತಿಲ್ಲ ನೋಡು ನಾನು ನಾವು ಬರ್ತಿದ್ವಿ ಆಶ್ಚರ್ಯ ಅದು ಆನೆಗೆ ಭಯನೇ ಇಲ್ಲ ಆರಾಮಾಗಿ ಸಣ್ಣಲೆತ್ತು ನಿನಗೂ ಒಂದು ಆಶೀರ್ವಾದ ಯಾರಿಗೆ ನಿನಗೊಂದು ಆಶೀರ್ವಾದ ನಿನಗೊಂದು ಆಶೀರ್ವಾದ ಹಾಗೆ ಎಲ್ಲಾ ತೋಟಗಳು ಎಲ್ಲಾ ಹೊಲಗಳಿಗೂ ಆಶೀರ್ವಾದ ಮಾಡ್ಕೋತ ಹೋಗ್ತದೆ ಯಾರು ವಾಯು ಹಾಗೆಯೇ ಜ್ಞಾನ ಏನನ್ನು ಅಂಟಿಸಿಕೊಳ್ಳೋದಿಲ್ಲ ನಮ್ಮ ಆಶೀರ್ವಾದ ಎಲ್ಲರಿಗೂ ಇದೆ ಹೋಗಿ ಬೆಳೆಯಿರಿ ಎಷ್ಟು ಎಷ್ಟು ಎಂತೆಂತ ಜನರು ಬರ್ತಿದ್ರು ಸ್ವಾಮೀಜಿ ಲಾಸ್ಟ್ ಬ್ರೀದಿಂಗ್ ಟೈಮಿಗೆ ನಿಮ್ಮ ಆಶೀರ್ವಾದ ಸದಾ ನಮಗಿರಲಿ ಭಾವನಾತ್ಮಕವಾದ ಹೇಳಿಕೆಯನ್ನು ನಾವು ಅರ್ಥ ಮಾಡ್ಕೋತೀವಿ ಇದೊಂದು ಭಾವನಾ ಪರವಶವಾದ ಹೇಳಿಕೆ ಆದರೆ ಅವರು ಇದ್ದಾರೆ ಅನ್ನೋದು ನಿನಗೆ ನಿಜವಾಗಿಯೂ ಸ್ಪಷ್ಟವಾಗಿ ಗೊತ್ತಿತ್ತು ಅಂತಂದರೆ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಂಬ ಅವಶ್ಯಕತೆ ಅಂದರೆ ಸಾಯೋ ಟೈಮ್ನ ಸಹಿತ ನಾವು ಹೋಗಿ ಇನ್ನೂ ಬೇಕ ಅಂತೀವಿ ಅವರು ಅದನ್ನು ಕೊಡುತ್ತಿರ್ತ ಅದನ್ನು ಕೊಡುತ್ತಿರ್ತ ಎಂದೆಂದೂ ಕೊಡುವುದಿಲ್ಲ ಅಂತ ಇಲ್ಲ ಕೈ ಹಿಡ್ಕೊಂಡು ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಿರ್ತಾರೆ ಜ್ಞಾನಿಗಳು ಯಾರನ್ನು ಅಂಟಿಸಿಕೊಳ್ಳೋದಿಲ್ಲ ಆದ್ರೆ ಅವರು ಎಲ್ಲರಿಗೂ ಕೂಡ ಅಹೇತುಕ ದಯಾ ಸಿಂಧು ಕಾರಣರಹಿತರಾಗಿ ಕಾರಣರಹಿತವಾಗಿ ವಿನಾಕಾರಣವಾಗಿ ಎಲ್ಲರನ್ನು ಪ್ರೀತಿಸುವಂತಹ ಒಂದೇ ಒಂದು ವ್ಯಕ್ತಿತ್ವ ಇತ್ತು ಅಂದರೆ ಅದು ಸದ್ಗುರು. ಅವ ಎಲ್ಲರಿಗೂ ಪ್ರೀತಿಸ್ತಾನೆ, ಅವನಿಗೆ ಎಲ್ಲರಿಗೂ ಕೊಡೋದೇ ಇದೆ ವಿನಃ ಅವನಿಗೆ ಯಾರಿಂದಲೂ ಏನೂ ಬೇಕಾಗಿಲ್ಲ. ಇದು ಮೊದಲಿನಿಂದಲೂ ನಾವು ಕಂಠಪಾಠ ಮಾಡಿಬಿಟ್ಟಿದ್ದೆ ನೋಡ್ರಿ. ಅದಕ್ಕೆ ಕೊಡ ಅಂತ ನಾ ಕೇಳಿದ್ವಿ, ಯಾರು ಕೊಡಲ್ಲ. ನಿಮಗೇನು ಬೇಕಾಗಿಲ್ಲ ಬಾಬುಜಿ, ನೀವೆಲ್ಲ ನಮಗೇ ಮಾಡೋದಲ್ಲ. ವಿನಾಕಾರ ತಂದೆ ಮಗನನ್ನು ಪ್ರೀತಿಸ್ತಾನೆ, ಯಾಕೆ ಅವನ ಮಗ. ಅಣ್ಣ ತಮ್ಮನನ್ನು ಪ್ರೀತಿಸ್ತಾನೆ, ಯಾಕೆ ಅವನ ತಮ್ಮ. ಪತಿ ಪತ್ನಿಯನ್ನು ಪ್ರೀತಿಸ್ತಾನೆ, ಯಾಕೆ ಅವಳು ಪತ್ನಿ. ಆದರೆ ಸದ್ಗುರು ಎಲ್ಲರನ್ನು ಪ್ರೀತಿಸ್ತಾನೆ, ಯಾಕೆ ವಿನಾಕಾರ. ಒಬ್ಬರಲ್ಲಿ ಪ್ರೀತಿಯನ್ನು ಹಂಚಲಿಕ್ಕೆ ಯಾವ ಕಾರಣವೂ ಬೇಕಾಗಿಲ್ಲ. ಸೂರ್ಯನ ಪ್ರಕಾಶದಂತೆ ಸೂರ್ಯನು ಬೆಳಗಲಿಕ್ಕಾಗಿ ಏನು ಕಾರಣ, ಏನು ಕಾರಣ, ಏನು ಕಾರಣನೂ ಇಲ್ಲ. ಗಂಗೆಯು ಪ್ರವಹಿಸಲಿಕ್ಕೆ ಏನು ಕಾರಣ, ಏನು ಕಾರಣ. ಸುಮ್ಮನೆ ನೀವು ಆ ಗಂಗೆಯಲ್ಲಿ ನಿಮ್ಮ ಪಾದಗಳನ್ನು ಇರಿಸಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಅನಿಸು. ಅಂತಹ ಶಾಂತಿಯನ್ನು ಕೊಡ್ತಾಳ ಗಂಗ. ಅಂದವರಿಗು ಬೈದವರಿಗು ದುರುಪಯೋಗ ಮಾಡಿಕೊಂಡವ್ರಿಗು ಸದುಪಯೋಗ ಮಾಡಿಕೊಂಡವ್ರಿಗು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಆತ್ಮ ಯಾರನ್ನು ಅಂಟಿಸಿಕೊಳ್ಳುವುದಿಲ್ಲ, ಆದ್ರೆ ತಾನು ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಅಂತಹ ಆತ್ಮ ಅದು ನಾನು ಅನ್ನುವುದನ್ನ ನೀನು ಸ್ಪಷ್ಟವಾಗಿ ಗುರುತಿಸತಕ್ಕದ್ದು. ಗಂಧನು ಅಂಟಲಿಲ್ಲ ತಾಯಿ, ನಾನು ಕಾಂಟ್ರಾಸ್ಟ್ ಅನಾಲಿಸಿಸ್ ಕೊಟ್ಟೆ. ಈಗ ಮಲ್ಲಿಗೆ ಹೂವು ಗಾಳಿಗೆ ಅಂಟ್ಕೊಂಡು ಬಿಟ್ಟಿದ್ದೆ, ಆದರೆ ಅಲ್ಲಿಂದ ಹೊತ್ಕೊಂಡು ಹೋಗ್ತದೆ ಇನ್ನೊಂದು ಕಡೆ ಯೋಚಿಸ್ತದೆ. ಹೊತ್ಕೊಂಡು ಹೋಗ್ಲಿಕ್ಕೆ ಏನು ಇಲ್ಲ ಅಂದ್ರೆ ತಾನು ಹೆಂಗಿದ್ಯಾ ಹಂಗಿರ್ತದೆ. ವಾಯುವಚ್ಚರಿತ ಮುಂದಿನ ಶ್ಲೋಕ. ಉಪಾಧಿ ವಿಲಯ ವಿಷ್ಣು ನಿರ್ವಿಶೇಷಂ ವಿಶೇನ್ ಮುನಿ. ಏನ್ ಶಬ್ದ ಇದೆ ನೋಡ್ರಿ ನಿಮ್ಮಲ್ಲಿ, ನಿರ್ವಿಶೇಷಂ ವಿಶೇಷ ಏನಿದೆ ನಿಮ್ಮಲ್ಲಿ, ವಿಶೇಷ ವಿಶೇಷ ವಿಶೇಷ ವಿಶೇಷ ಮುನಿ. ಈಗ ಒಂದ್ ಒಂದ್ ಅಕ್ಷರ ಇಲ್ಲಿ ಮಿಸ್ ಆಗಿದೆ ನಿಮ್ಮಲ್ಲೇನಿದೆ, ವಿಶೇಷ ಅನ್ನೋ ತಪ್ಪಾಗ್ತದ್ರಿ. ಉಪಾಧಿ ವಿಲಯ ವಿಷ್ಣು ನಿರ್ವಿಶೇಷಂ ವಿಶೇಷ ಮುನಿ. ಅದನ್ನ ಯಾರ ಕೇಳಿದ್ರು ತಾಯಿ, ಉಪಾಧಿ ವಿಲಯ ವಿಷ್ಣು ನಿರ್ವಿಶೇಷಂ ವಿಷೇನ್ ಮುನಿ. ವಿಷೇನ್ ಮುನಿ ಕರೆಕ್ಟ್, ವಿಷೇನ್ ಮುನಿ. ಜಲೇ ಜಲಂ ವಿಯದ್ಯೋಮ್ನಿ, ಜಲೇ ಜಲಂ ವಿಯದ್ಯೋಮ್ನಿ, ತೇಜಸ್ ತೇಜಸಿ ವಾಯಥಾ. ಉಪಾಧಿ ವಿಲಯಾತ್, ಉಪಾಧಿ ರಹಿತನಾದಂಥ ಎಲ್ಲ ಉಪಾಧಿಗಳು ನಾಶವಾಗಲಿಕ್ಕಾಗಿ, ಸಮಸ್ತ ಉಪಾಧಿಗಳು ನಾಶವಾಗಲಿಕ್ಕಾಗಿ ಹೇಗೆ ನಾಶ, ವಿಚಾರದಲ್ಲಿ ನಾಶ, ವಿಚಾರದಲ್ಲಿ ನಾಶ. ಅನ್ನಮಯ ದೋಷ ನಾನಲ್ಲ, ಸ್ಥೂಲ ಶರೀರ ನಾನಲ್ಲ, ಸೂಕ್ಷ್ಮ ಶರೀರ ನಾನಲ್ಲ, ಕಾರಣ ಶರೀರ ನಾನಲ್ಲ, ಶರೀರದ ಯಾವ ಅಂಗಗಳು ನನಗೆ ಸೇರಿಲ್ಲ, ವಿಷಯ ಇಂದ್ರಿಯಗಳು ನನಗೆ ಸೇರಿಲ್ಲ. ಈ ಎಲ್ಲ ಉಪಾಧಿಗಳಿಂದ ತನ್ನನ್ನು ತಾನು ವಿವೇಕದಿಂದ ಬಿಡಿಸಿಕೊಂಡು ಅವುಗಳನ್ನು ನಾಶ ಮಾಡಿಕೊಂಡಾಗ ಮುನಿಹಿ ಜ್ಞಾನಿಯು ನಿರ್ವಿಶೇಷಂ, ಯಾವ ವಿಶೇಷವೂ ಇಲ್ಲದೆ ಇದ್ದಂತಹ, ಯಾವ ವಿಶೇಷವೂ ಇಲ್ಲದೆ ಇದ್ದಂತಹ ವಿಷ್ಣು, ಯಾವ ವಿಶೇಷವೂ ಇಲ್ಲದೆ ಇದ್ದಂತಹ ವಿಷ್ಣು ಏನಾಗ್ತಾನೆ? ಒಂದಾಗ್ಬಿಡ್ತಾನೆ. ಆ ಒಂದಾಗುವಿಕೆ ಅಂತ ಏನಿದೆಯಲ್ಲ, ಬಹಳ ಸುಂದರವಾಗಿದೆ. ಒಂದಾಗುವಿಕೆ ಹೆಂಗ್ ಸುಂದರವಾಗಿದೆ ಅಂದ್ರೆ, ಜಲೇ ಜಲಂ ಯಥಾ, ಜಲೇ ಜಲಂ ಯಥಾ, ವಿಯತ್ ವ್ಯೋಮ್ನಿ ಯಥಾ, ತೇಜ ತೇಜಸಿವ ಯಥಾ, ತೇಜಸ ತೇಜಸ್ಸಿ ಯಥಾ. ಬೆಳಕು ಬೆಳಕಿನಲ್ಲಿ ಕೂಡಿದಾಗ ಹೇಗಿರ್ತದೆ? ಬೆಳಕುಗಳಾಗಿರ್ತವೆ, ಜಾಸ್ತಿ ಬೆಳಕಾಗಿರ್ತದೆ. ಬೆಳಕು ಬೆಳಕು ಫೈಟ್ ಮಾಡೋದು ಕಾಣಿಸ್ತಿರ್ತದೆ, ಇಲ್ಲ. ಅದು ಹೇಗಿರ್ತದೆ? ಬೆಳಕೇ. ಹೌದು, ಆಕಾಶವು ಆಕಾಶದಲ್ಲಿ ಕೂಡಿಕೊಂಡಾಗ ಈ ಗೋಡೆ ಕೆಡವಿದ್ವಿ. ಗೃಹಾಕಾಶ ಮತಾಕಾಶ ಒಂದಾಗ, ಈಗ ಆಕಾಶವು ಆಕಾಶದಲ್ಲಿ ಲಯಗೊಳ್ತೋ ಇಲ್ಲೋ, ಅದು ಈ ಲಯ ಹೇಗಿರ್ತದೆ? ಅಯ್ಯೋ, ಲಯವಾಗುವ ಅವಶ್ಯಕತೆಯೇ ಇಲ್ಲ, ಇರುವುದು ಆಕಾಶ ಮಾತ್ರ. ಮಧ್ಯದಲ್ಲಿ ಗೋಡೆ ಬಂದಿದ್ದರಿಂದಾಗಿ ಒಳಗೆ ಹೊರಗೆ ಎನ್ನುವ ಭೇದವನ್ನು ಎಣಿಸಲಾಗಿತ್ತು. ಅವಿವೇಕದಿಂದ, ಅಜ್ಞಾನದಿಂದ, ಅವಿಚಾರದಿಂದ ಭೇದವನ್ನು ಎಣಿಸಲಾಗಿತ್ತು. ಹೌದು, ಅದು ಘಟ. ಹೌದು, ಇದು ಒಂದು ಘಟದ ಗೋಡೆ. ಒಳಗೇನಿದೆ ಘಟಾಕಾಶ, ಹೊರಗೇನಿದೆ ಮತಾಕಾಶ. ಈ ಘಟಾಕಾಶ ಮತಾಕಾಶಗಳು ಅನ್ನುವಂಥದ್ದು ಎರಡು ಆಕಾಶಗಳು ಇವೆಯಾ? ಇರುವುದೊಂದೇ ಆಕಾಶ. ಮತ್ತೆ ಯಾಕನವೇ ಹೆಡಿಸಲು ಹೆಸರು ಕೊಟ್ರಿ? ಉಪಾಧಿ ವಶಾತ್. ಈಗ ಉಪಾಧಿಯನ್ನು ನಾಶ ಮಾಡಿಯೇ ನಾವು ಒಂದು ಆಕಾಶ ಅಂತ ಗುರುತಿಸೋಣವೋ ಅಥವಾ ವಿವೇಕದಿಂದ ಗುರುತಿಸಿ ಬರ್ತದ? ಅಷ್ಟೇ ನಾವು ಮಾಡ್ಬೇಕಾದ. ಯಾಕೆ ಹೆದರ್ತಾರೋ ವೇದಾಂತಕ್ಕೆ ನನಗೆ ಗೊತ್ತು. ಏನಿಲ್ಲ, ನಾಶ ಆಗೋಗ್ಬಿಡ್ದು, ಹಾಳಾಗೋಗ್ಬಿಡ್ದು. ಅದು ಇದ್ರೂ ತಾನೇ ನಾಶ ಆಗೋದು. ಅದು ಇಲ್ಲೇ ಇಲ್ಲ ಅಂತ ತಿಳ್ಕೊಂಬುದೇ ವೇದಾಂತ. ಅವನಿಂದ ಭಯಾನೇ ಇರೋದಿಲ್ಲ. ಅದರಿಂದ ಏನ, ಜಲೇ ಜಲಂ ವಿಯತ ವ್ಯೋಮ್ನಿ ತೇಜಸ ತೇಜಸ್ಸಿ. ಹೌದು, ತೇಜಸ ತೇಜಸ್ಸಿ ಯಥಾ. ಹಾಗೆ ಆತ್ಮನು ಪರಮಾತ್ಮನಲ್ಲಿ ಒಂದಾಗಿರುತ್ತಾನೆ. ಎಲ್ಲಾಭಾನ್ನ ಪರೋ ಲಾಭ, ಯತ್ ಸುಖಾನ್ನ ಪರಂ ಸುಖಂ, ಯಜ್ಞಾನಾನ್ನ ಪರಂ ಜ್ಞಾನಂ, ತದ್ಬ್ರಹ್ಮೇತ್ಯೇವ ಧಾರಯೇತ್. ಎಲ್ಲಾಭಾನ್ನ ಪರೋ ಲಾಭಃ, ಯತ್ ಸುಖಾನ್ನ ಪರಂ ಸುಖಂ, ಯಜ್ಞಾನಾನ್ನ ಪರಂ ಜ್ಞಾನಂ, ತದ್ಬ್ರಹ್ಮೇತ್ಯವಧಾರಯೇತ್. ಯಾವುದನ್ನ ಹೊಂದುವುದರಿಂದ ಅನ್ಯ ಇನ್ನೊಂದನ್ನ ಹೊಂದಬೇಕು ಎನ್ನುವ ಬಾಕಿ ಉಳಿಯುವುದಿಲ್ಲವೋ, ಲಾಭ ಲಾಭ ಹೊಂದೋದು ಅಂತ. ಯಾವುದನ್ನ ಪ್ರಾಪ್ತಿ ಮಾಡಿಕೊಂಡ ನಂತರ ಅನ್ಯ ಇನ್ನೊಂದನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎನ್ನುವ ಅನಿಸಿಕೆ ಉಳಿಯುವುದಿಲ್ಲವೋ. ಅಪ್ಪ ನೋಡೋಣ, ಈ ಅನಿಸಿಕೆ ಯಾಕೆ ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ? ಏನೇ ಇರಲಿ, ಒಂದು ಏನೋ ಒಂದು ವಸ್ತು ಬೇಕು ಅನ್ನುವ ಅನಿಸಿಕೆ ನಮ್ಮಲ್ಲಿ ಯಾಕೆ ಉತ್ಪತ್ತಿ ಆಗ್ತದೆ? ನಮ್ಮಲ್ಲಿ ಏನು ಈಗ ಇದೆ ಅದರಲ್ಲಿ ನಾವು ಕೊರತೆಯನ್ನ ಕಾಣ್ತೇವೆ. ಈ ಕೊರತೆಯನ್ನ ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಏನಾರ ಮಾಡಿದ್ರೆ ಫಿಲಪ್ ದಿ ಗ್ಯಾಪ್, ಈ ಕೊರತೆಯನ್ನ ಏನಾರ ಮಾಡಿ ಫಿಲಪ್ ದಿ ಗ್ಯಾಪ್ ಅದನ್ನು ತುಂಬ್ಕೋಬೇಕು. ಏನರಿಂದ ತುಂಬಿಕೊಂಡರೆ ಈ ಕೊರತೆ ಹೋಗುತ್ತದೆ? ಏನನ್ನ ತುಂಬಿಕೊಂಡರೆ ಈ ಕೊರತೆ ಹೋಗ್ತದೆ? ಯಾರಿಗೂ ಗೊತ್ತಿಲ್ಲ. ಹುಡುಕಿದ್ದ ಹುಡುಕಿದ್ದು, ಕೆದರಿದ್ದ ಕೆದರಿದ್ದು, ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕೆದರಿ. ಜನ್ಮ ಜನ್ಮಾಂತರದ ಕೆದರ್ಲಿಕ್ಕೆ, ಯಾರ ಹಣದಾಗ, ಯಾರ ಡಾಲರ್ನಾಗ, ಯಾರ ಏನಂತಾರಕ್ಕೆ ಅಲ್ಲ, ಡೆಪಾಸಿಟ್ಸ್, ಫಿಕ್ಸ್ ಡೆಪಾಸಿಟ್ಸ್, ಎಫ್ ಡಿಸ್, ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್, ಪಾಸ್ಬುಕ್ನಾಗ ಕೆದರ್ತಾರೆ. ಎಫ್ ಡಿ ಸರ್ಟಿಫಿಕೇಟ್ ಆದರೆ ಅದು ಆವದೋ ಒಂದನ್ನ ನಾನು ಹೊಂದುವುದರಿಂದ ಹುಡುಕದ ನಿಲ್ಲಿಸ್ಬಿಡ್ತೀನಿ. ಯಾವುದದು? ಆತ್ಮ, ಆತ್ಮವಿದ್ಯೆ. ಯಾವುದನ್ನ ಹೊಂದುವುದರಿಂದ ಇನ್ನೊಂದನ್ನ ಹೊಂದಬೇಕು ಎನ್ನುವ ಆಸಕ್ತಿ ಉಳಿಯೋದಿಲ್ಲ. ಏನ ಯತ್ ಸುಖ ಆತನ ಅಪರಂ ಸುಖಂ, ಯಾವ ಸುಖವನ್ನು ಹೊಂದುವುದರಿಂದ ಇನ್ನೊಂದು ಸುಖದ ರುಚಿಯನ್ನು ನೋಡೋಣ ಅನ್ನುವ ಅನಿಸಿಕೆ ಉಳಿಯೋದಿಲ್ಲ. ಯಜ್ಞಾನಾತನ ಅಪರಂ ಜ್ಞಾನಂ, ಯಾವ ಜ್ಞಾನವನ್ನು ಹೊಂದೋದರಿಂದ ಇನ್ನೊಂದು ಜ್ಞಾನವನ್ನು ಹೊಂದಬೇಕು? ಹೊಸವರಲ್ಲಿ ಬಂದಿದ್ ನೋಡಿ, ಟಿಪಿಕಲ್ ಉದಾಹರಣೆ, ಟಿಪಿಕಲ್ ಉದಾಹರಣೆ ನೋಡಿ. ಎಕ್ಸಾಕ್ಟ್ಲಿ ಇಲ್ಲ ಸ್ವಾಮೀಜಿ, ಅದು ನಮ್ಮ ಮಠ ನಮ್ಮ ಆಶ್ರಮ ಅಂದ್ರೆ ಒಂಥರ ಬೇರೆ ಇರ್ತದೆ. ಹೆಂಗರ ಮಾಡಿ ಒಂದು ಮಠ ಮಾಡ್ಬೇಕು? ನಾನು ಎಷ್ಟು ಸಲ ಕೂಡಿಸಿರದೆ, ಎಷ್ಟು ಕಷ್ಟ ಇದೆ ಇದರೊಳಗೆ. ಆರಾಮಾಗಿರಿ, ಎಲ್ಲಾ ಮಠಗಳನ್ನ ನಮ್ಮ ಮಠ ಅಂತ ತಿಳ್ಕೊಂಡ್ಬಿಡ್ರಿ. ಒಂದು ಈ ಮಠದಲ್ಲಿ ಪ್ರಸಾದ, ಇನ್ನೊಂದು ರಾಮನ ಯಾವ ಆ ಮಠದಲ್ಲಿ ಪ್ರಸಾದ, ಮತ್ತೊಂದು ಮತ್ತೊಂದು ಮಠದಲ್ಲಿ ಪ್ರಸಾದ. ಅವ್ರೇನು ಸ್ವಲ್ಪ ಏನು ಸೇವಾ ಮಾಡುವಾಗ ಸೇವಾ ಮಾಡಿದ್ರಾಯ್ತು. ನಿಮ್ದ ಮಠ ಕಟ್ಕೊಂಡ್ರೆ ನೀವು ನಿಮ್ಮ ಮಠದ ಸೇವಾ ಮಾಡ್ತೀರೋ ಇಲ್ಲೋ? ಇಲ್ಲ ಇಲ್ಲ, ನಾವು ಸೇವೆಗೆ ಇಟ್ಕೋತೀವಿ. ಹಿಂಗ ಅಂತ ಡೈರೆಕ್ಟ್ ಆಗಿ ನನಗೇನಾದ್ರು ನಿಮಗೆ ಇಲ್ಲಿಂದ ಅಲ್ಲಿಗೆ ಪುಸ್ತಕ ತಗೊಂಡು ಹೋಗಿ ಹೋಗ್ಬೇಕಾಗ್ತದೆ ಇಲ್ಲೋ, ನನಗೆ ಬೀಗ ತೆಗಿಲಿಕ್ಕೆ ಹೋಗ್ಬೇಕಾಗ್ತದೆ ಇಲ್ಲೋ, ಊಟ ತಂದ್ಕೊಳ್ಳಿ, ಅದೆಲ್ಲ ಕೆಲಸ ನಾ ಮಾಡ್ತೀನಿ. ನನಗೆ ಈ ಮಠದೊಳಗ ಕಾಯಂ ಇರ್ಲಿಕ್ಕೆ ಅವಕಾಶ ಕೊಟ್ಬಿಡ್ರಿ. ನಾ ಹೇಳ್ದೆ ನೀವು ಈ ಮಠದೊಳಗೆ ಕಾಯ ಮುಳಿಯೋದಂದ್ರೆ ನಾಲ್ಕು ಗಾಡಿ ಅಷ್ಟೇ ಕಾಯ ಮುಳಿಯೋದು, ನೀವು ಉಳಿದು ಯಾವುದು ಕಾಯ ಮುಳಿಯಂಗಿಲ್ಲ. ಯಾವುದು ಕಾಯ ಮುಳಿಯಂಗಿಲ್ಲ. ಕಾಯಂ ಬುದ್ಧಿ ನೋಡ್ರಿ ಭಾರಿ ಡೇಂಜರಸ್ ಇದೆ. ಅದಾಗಿಂತ ಬಿಡೋದು ಕಾಯಂ ಬುದ್ಧಿ. ಯಾವ ಕಾಯಂ ಅದು? ಈ ಪ್ರಬಂಧ ನೋಡು, ಜಾಯತೆ ಗಚ್ಚತಿ ಇತಿ ಜಗತ್, ಹುಟ್ಟುತ್ತದೆ ಸಾಯ್ತದೆ, ಹುಟ್ಟುತ್ತದೆ ಸಾಯ್ತದೆ. ಕಾಯಂ ಯಾವುದೂ ಇಲ್ಲ. ಕೈಲಾಸನ ಕಾಯಂ ಇಲ್ಲ, ಗಡಗಡ ನಡಗುತ್ತದೆ. ಹಿಮಾಲಯ ಪರ್ವತ ಉರುಳುತ್ತದೆ. ಗಂಗಾ ತನ್ನ ಪ್ರವಾಹವನ್ನು ಬದಲಿಸ್ತಾಳ. ಇದು ಎಷ್ಟು ಉದಾಹರಣೆ ಬೇಕು ನಿಮ್ಗೆ? ಇನ್ನು ಕಾಯಂ ಕಾಯಂ. ಯಾವ ಕಾಯಂ? ಕಾಯೋದು ಒಂದ ಕಾಯಂ ನೋಡಿ, ಭಗವಂತ ಏನೋ ಕೊಟ್ಟಾನ ಅದನ್ನ ಕಾಯ್ರಿ, ಇರು ತನಕ ಕಾಯ್ಕೊಂಡು ಹೋಗ್ರಿ ಅಷ್ಟೇ. ಕಾಯ್ಕೊಂಡು ಹೋಗ್ತೀನಿ ಅಂದ್ರೆ ಇಡ್ತೇನೆ, ಕಾಯ್ಕೊಂಡು ಹೋಗುದಿಲ್ಲ ಅಂದ್ರೆ ಹ್ಮ್. ಎನಿವೇ ಮುದ್ದಿನ ಮೀ ಅಂತ ಶುರು ಮಾಡಿ ತದ್ಬ್ರಹ್ಮ ಇತಿ ಅವಧಾರಯೇತ್. ಅದನ್ನ ಬ್ರಹ್ಮ ಯಜ್ಞಾನಾತ್ ಅಪರಂ ಜ್ಞಾನಂ ನ, ಯಾವುದನ್ನು ಹೊಂದುವುದರಿಂದ, ಯಾವ ಜ್ಞಾನವನ್ನು ಹೊಂದುವುದರಿಂದ ಹೊರತುಪಡಿಸಿ ಬೇರೆ ಇನ್ನೊಂದು ಜ್ಞಾನದ ಅವಶ್ಯಕತೆ ಇಲ್ಲ. ಅಯ್ಯೋ ನಾ ಈ ಜ್ಞಾನ ಪಡ್ಕೊಳ್ಳಿಲ್ಲ ಅನ್ನುವ ಕೊರತೆ ಉಳಿಯೋದಿಲ್ಲ. ಯು ನೋ, ಯು ಡೋಂಟ್ ನೋ ಡ್ರೈವಿಂಗ್, ಯು ನೋ ಇಟ್, ಬಟ್ ಆ ಡ್ರೈವಿಂಗ್ ನನಗೆ ಬರುವುದಿಲ್ಲ ಅನ್ನೋದು ನಿನ್ನಲ್ಲಿ ಆ ಶಾಂತಿಯನ್ನು ಕದಲಾಡಿಸೋದಿಲ್ಲ. ದಟ್ ಇಸ್ ವಾಟ್ ಇಸ್ ಮೆಂಟ್ ಹಿಯರ್. ಅಯ್ಯೋ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ನಾನು ಮೆಚ್ಯೂರ್ ಆಗ್ಲಿಕ್ಕೆ ಆಗಲಿಲ್ಲ, ನಾನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ, ನಿಮ್ಮ ಅಪೇಕ್ಷೆಗೆ ತಕ್ಕದ್ದೇ ನಾ ಅರ್ಥನೇ ಮಾಡ್ಕೊಳ್ಳಿಲ್ಲ, ಇವ್ರನ್ನ ಹೆಂಗ ಸಮಾಧಾನ ಮಾಡಬೇಕು, ಏನು ಕೊಟ್ಟು ಸಮಾಧಾನ ಮಾಡಬೇಕು, ಲಾಲಿಪಾಪ ಲಾಲಿಪಾಪ್ ಕೊಡ್ಬೇಕಾ? ಇನ್ಫೀರಿಯಾರಿಟಿ ಇಸ್ ಅ ಸೆಲ್ಫ್ ಕರ್ಸ್. ನಾವು ನಮ್ಮನ್ನೇ ಕರ್ಸ್ ಮಾಡ್ಕೊಂಡಿದ್ದು. ಇಟ್ಸ್ ಓಕೆ, ದೇರ್ ಆರ್ ಸಮ್ ಪಾಸಿಟಿವ್ ಪಾಯಿಂಟ್ಸ್ ಇದೆ, ಸಮ್ ವೀಕ್ ಪಾಯಿಂಟ್ಸ್ ಇದೆ, ಸಮ್ ನೆಗೆಟಿವ್ ಪಾಯಿಂಟ್ಸ್ ಇದೆ, ಇಟ್ಸ್ ಓಕೆ. ಈ ಸೆಲ್ಫಿ ಸೆಲ್ಫಿ ಅಂತ ಬರ್ತಾರೆ ನೋಡ್ರಿ ನನಗೆ, ನಾವು ನಮ್ಮ ಸೆಲ್ಫ್ ಅನ್ನು ನಾವು ಕಂಡ ಮಾಡ್ಕೊಂಡು ಕೊಡು. ಅಯ್ಯೋ ನಾ ಇಷ್ಟೇ ಹೆಚ್ಚಿಗೆ ಏನು ಮಾಡಿದಾಗ್ತದೆ, ನಾ ಬಂದಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತು, ನಮ್ಮ ಮನೆಗೆ ಬಂದೇ ವ್ಯರ್ಥ ಆಗ್ಬಿಡ್ತು. ಸಾರ್ಥಕ ಆಗ್ಯದ ಮನ್ಯಾಗ ನಿಮ್ ಕಷ್ಟ ಕಡಿಮೆ ಆಗ್ಯಾವ, ನಿಮ್ದು ಮನೆ ಭಾರಿ ಕಟ್ಕೊಡ್ತೀವಿ. ಅಲ್ಲಿ ಮನೆಯೊಳಗೆ ಒಬ್ಬರಿಂದ 20 ಜನಕ್ಕೆ ಕಷ್ಟ, ಇಲ್ಲಿ 20ರಿಂದಲೂ ಒಬ್ಬರಿಗೆ ಕಷ್ಟ. ಗುಂಪಿನಲ್ಲಿ ಗೋವಿಂದ ನೀವ್ ಏನ್ ಮಾಡಿದ್ರು ನಡೀತದೆ, ಚಲೋ ಆರಾಮ್ಸ ರಘು ಗೋವಿಂದ ಬಂತೀನಿ ಹೋಗಿದ್ದೀನಿ ಇಷ್ಟೊತ್ತಕ್ಕೆ. ಸೊ ಹೀಗಾಗಿ ಯಜ್ಞಾನಾತ್ ಅಪರಂ ಜ್ಞಾನಂ ನ ಸದ್ಬ್ರಹ್ಮ ಇತಿ ಅವಧಾರಯೇತ್. ಅದನ್ನ ಬ್ರಹ್ಮ ಎನ್ನುವುದನ್ನ ನೀನು ನಿಶ್ಚಯಿಸಿಕೋ. ಯತ್ ದೃಷ್ಟ್ವಾ ನಾಪರಂ ದೃಶ್ಯಂ, ಯತ್ ಭೂತ್ವಾ ನ ಪುನರ್ಭವಃ, ಯತ್ ಜ್ಞಾತ್ವಾ ನಾಪರಂ ಜ್ಞೇಯಂ, ತದ್ಬ್ರಹ್ಮೇತ್ಯವಧಾರಯೇ. ಯತ್ ದೃಷ್ಟ್ವಾ ನಾಪರಂ ದೃಶ್ಯಂ, ಯತ್ ಭೂತ್ವಾ ನ ಪುನರ್ಭವಃ, ಯತ್ ಜ್ಞಾತ್ವಾ ನಾಪರಂ ಜ್ಞೇಯಂ, ತದ್ಬ್ರಹ್ಮೇತ್ಯವಧಾರಯೇ. ಅಡಾಪ್ಟರ್ ಬಂತೇನ್ರಿ ಅದು? ಇಟ್ಟಿದ್ದೀರಾ ಮತ್ತೆ ಬರುದಿಲ್ಲ ಹೆಂಗ್ ಗೊತ್ತು ನಿಮ್ಗೆ? ಏನ್ ಮಾಡೋದ್ರಿ?